ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತ ಬಂಧುಗಳೇ, ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಹೊನ್ನಾವರ ತಾಲೂಕಿನ ಹೊದಿಗೆ ಗ್ರಾಮದ ಗಣೇಶ್ ಗೋವಿಂದ ನಾಯ್ಕ್ ಅವರ ಕೃಷಿ ಅನುಭವಗಳನ್ನು ಈಗ ಕೇಳೋಣ. ಈಗ ಗಣೇಶ್ ಗೋವಿಂದ ನಾಯ್ಕ್ ಅವರಿದ್ದಾರೆ. ಇವರು ಹೊನ್ನಾವರ ತಾಲೂಕಿನ ಹೊದಿಗೆ ಗ್ರಾಮದವರು. ಕೃಷಿ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಗಣೇಶ್. ನಮಸ್ಕಾರ ಸರ್. ಎಷ್ಟು ವಯಸ್ಸು ನಿಮಗೆ, ಎಷ್ಟೆಲ್ಲ ಅನುಭವ ಇದೆ? ನನ್ನ ಹೆಸರು ಗಣೇಶ್ ಗೋವಿಂದ ನಾಯ್ಕ್. ನನಗೀಗ 56 ವರ್ಷ ಪ್ರಾರಂಭ ಆಗಿದೆ. ನಾನು ಮೊಟ್ಟ ಮೊದಲು ವಿದ್ಯಾರ್ಥಿಯಾಗಿ ಕೆಲವು ಕಾಲಗಳು ನಾನು ಬೇರೆ ಗ್ರಾಮದಲ್ಲಿ ವಾಸ್ತವ್ಯವಿದ್ದೆ. ತದನಂತರ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮದಲ್ಲಿ SLC ಮುಗಿಸಿ ಮತ್ತು ಪುನಃ ಬಂದು ಕೆಲವು ದಿನಗಳವರೆಗೆ ಯಕ್ಷಗಾನ ತರಬೇತಿಯನ್ನು ಪಡೆದು ಒಂದು 10 ವರ್ಷ ಯಕ್ಷಗಾನದಲ್ಲಿ ಪಳಗಿದ್ದೇನೆ, ಕಲಾ ವಿಭಾಗ. ತದನಂತರದಲ್ಲಿ ಬೇರೆ ಬೇರೆ ವಿಭಾಗವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸಣ್ಣ ಪುಟ್ಟ ವ್ಯಾಪಾರ, ಸಣ್ಣ ಪುಟ್ಟ ರಾಜಕೀಯಗಳು, ಇಂಥದ್ದೆಲ್ಲ ಇದ್ದು ಬೇರೆ ಬೇರೆ ಇದರಲ್ಲಿ ರಾಜಕೀಯವಾಗಿ ಗುರುತಿಸಿಕೊಂಡು ಬಂದಿದ್ದೀನಿ. ತದನಂತರ ನನಗೆ ಈ ಹೊರ ಜಗತ್ತಿನ ಯಾವುದೇ ವ್ಯವಹಾರಗಳು ನಮ್ಮ ಜೀವನಕ್ಕೆ ಅಷ್ಟೊಂದು ಒಗ್ಗಲಿಲ್ಲ. ವಿಶೇಷ ಒಗ್ಗಲಿಲ್ಲ ಅಂದರೆ ಬೇರೆ ಬೇರೆ ಕಾರಣಗಳುಂಟು. ಜಗತ್ತು ಸುತ್ತಮುತ್ತಲು ನಾವು ನೋಡಿದವಾಗ, ಇವತ್ತಿನ ಪರಿಸ್ಥಿತಿಯಲ್ಲಿ ಅವಲೋಕನ ಮಾಡಿದವಾಗ, ಅಥವಾ ನನ್ನ ಸಣ್ಣ ಜೀವನದ ವ್ಯವಸ್ಥೆಯನ್ನು ನೋಡಿದವಾಗ, ಅಜಗಜಾಂತರ ವ್ಯತ್ಯಾಸಗಳು, ಮಾರ್ಪಾಡುಗಳು ಜನರ ನಡವಳಿಕೆಯಲ್ಲಿ, ಅದು ನನ್ನ ಗಮನಕ್ಕೆ ಬಂದ ನಂತರ ನಮಗೆ ಒಂದು ಮಾತು ಏನು ಹೇಳಿದ್ರೆ, ಪೂರ್ವಜರು ಹೇಳ್ತಿದ್ರು, ಏನು ಎಲ್ಲೇ ಹೋಗು ಏನೇ ಮಾಡು ಕೃಷಿ ಜೀವನದಲ್ಲಿ ಅತ್ಯಂತ ಮುಖ್ಯ ಹೇಳುವುದನ್ನು ತಿಳಿದುಕೊಂಡು ಹಿರಿಯರ ಮಾತಿಗೆ ಹೋಗ್ಬಿಟ್ಟು ಬೇರೆ ಬೇರೆ ದೃಷ್ಟಿಯಲ್ಲಿ ಎಲ್ಲ ವ್ಯವಹಾರಗಳನ್ನು ಬದಿಯುವತ್ತೆ ಕೃಷಿಯಲ್ಲಿ ಬಂದು ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ. ಎಷ್ಟು ವರ್ಷ ಆಯಿತು? ಸಾಮಾನ್ಯ ಒಂದು 35 ವರ್ಷ ಈಗ ಕೃಷಿಯಲ್ಲಿ ತೊಡಗಿದ್ದೇನೆ. ಮೊದಲು ಅಂದರೆ ಈ ಬೇರೆ ಬೇರೆ ಇದ್ರೂ ಕೃಷಿಯಲ್ಲಿ ಭಾಗವಹಿಸ್ತಿದ್ದೆ, ಆದರೆ ನಿರಂತರವಾಗಿ ಕೃಷಿಯನ್ನು ಮಾಡೋದು ಕಡಿಮೆ ಇತ್ತು. ಈ ಒಂದು 35 ವರ್ಷದ ನಂತರ ನಾವು ಮೂಲತಃ ಕುಮಟ ತಾಲೂಕಿನ ಊರ್ಕೆ ಗ್ರಾಮದವರು. ನಮ್ಮ ತಂದೆಯವರು ಮೊದಲು ಇಲ್ಲಿಂದ ಮತ್ತು ಅಲ್ಲಿಗೆ ವಲಸೆ ವ್ಯವಸಾಯ ಮಾಡ್ತಿದ್ರು. ತದನಂತರ ನಾವೆಲ್ಲ ಬೆಳೆದು ದೊಡ್ಡವರು, ನಾವು 4 ಜನ ಅಣ್ಣ ತಂಗಿಗಳು, 3 ಜನ ಅಕ್ಕ ತಂಗಿಗಳು, ಹೀಗೆ 7 ಮಂದಿ ಕುಟುಂಬ. ತಂದೆ ತಾಯಿ ಎಷ್ಟು 9 ಜನರ ಕುಟುಂಬದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಕುಟುಂಬವನ್ನು ಸಾಗಿಸ್ತಿದ್ರು ಅಂತ ಹೇಳಿದ್ರೆ ಬಡಸ್ತರ ಇದ್ದಿರ್ಬೋದು, ಅದು ನೆಮ್ಮದಿಯ ಬದುಕು. ಹಳ್ಳಿಯಲ್ಲಿ ಪಟ್ಟಣಕ್ಕೆ ಹೋಲಿಸಿದಾಗ ಹಳ್ಳಿಯ ಬದುಕು ತುಂಬ ಉತ್ತಮ ಅಂತ ನನ್ನ ಗಮನಕ್ಕೆ ಈಗಲೂ ಇದೆ, ಮುಂದೂ ಇರುತ್ತದೆ ಅಂತ ನನ್ನ ಭಾವನೆಗಳು. ಹಾಗಾಗಿ ನಮ್ಮ ತಂದೆಯವರಿಗೆ ಇಲ್ಲಿ ಇದು ಏನು ಕೇಳಿದ್ರೆ, 1942 ಇಸ್ವಿಯಲ್ಲಿ ನಮ್ಮ ತಂದೆಯವರು 4 ಜನ ಅಣ್ಣ ತಂಬಿಗಳು, ಅವರಿಗೆ ಗೌರ್ಮೆಂಟಿಂದ ಪಡ ಜಮೀನು ಹೇಳ್ತಕ್ಕಂಥದ್ದು 8.5 ಎಕರೆ ಜಮೀನು ಮಂಜೂರಿಯಾಗಿ 2.5 ಎಕರೆ ನಮ್ಮ ತಂದೆಯವರ ಹಕ್ಕಿಗೆ ಬರ್ತದೆ. ಅದನ್ನು ನಾವೀಗ 4 ಜನ ಮತ್ತು ಊರ್ಕೇರಿ ಕೃಷಿ ಮಾಡ್ತಾ ಬಂದಿದ್ದೇವೆ. ಕೃಷಿಯಲ್ಲಿ ಮೊದಲು ನಮ್ಮ ತಂದೆಯವರ ಕಾಲದಲ್ಲಿ ಇರುವಾಗ ಫಸ್ಟ್ ನಾವು ಕೃಷಿಗೆ ಬರಬೇಕಾದ್ರೆ ನಮ್ಮ ಎಲ್ಲ 2 ಎಕರೆ ಜಾಗದಲ್ಲೂ ಭತ್ತವನ್ನು ಬೆಳೀತಿದ್ವು. ಅಲ್ಲಿ ಮೊದಲೇ ನಾವು ಸಣ್ಣ ಇರಬೇಕಾದ್ರೆ ತುಂಬ ಕಾಡು. ಈಗಿಲ್ಲಿ ನಮಗೆ ಹೊದಕಿಸಿರು ಬರಬೇಕಾದ್ರೆ ಉತ್ತಮವಾದ ರಸ್ತೆಗಳಿದೆ, ಈಗ ಬೇರೆ ಬೇರೆ ಸವಲತ್ತುಗಳಿದೆ, ಬಸ್ ಇದೆ, ಎಲ್ಲ ಇದೆ. ಆವಾಗ ಓಡಾಡಬೇಕು ಅಂತ ಹೇಳಿದ್ರೆ ಸರಿಯಾದ ರಸ್ತೆಗಳಿಲ್ಲ, ಸರಿಯಾದ ವಾಹನಗಳಿಲ್ಲ ಹೇಳುವುದಕ್ಕಿಂತ ಹೊನ್ನಾವರ ತಾಲೂಕಿನ ಕುಗ್ರಾಮ ಅಂತ ಹೇಳಿದ್ರೆ ಹೊದಕಿಸಿರು ಗ್ರಾಮ ಅಂತ ಹೇಳಿ ಕರೀತಿದ್ರು ಜನ. ಆ ಸ್ಥಿತಿಯಲ್ಲಿ ಅಂದರೆ ಕಾಡೇ ತುಂಬಿಕೊಂಡಿದ್ದಂಥ ಏರಿಯಾ, ಸರಿಯಾದ ರಸ್ತೆಯೂ ಇಲ್ಲ ಏನು. ಆವಾಗ ಎತ್ತಿನ ಗಾಡಿಯಲ್ಲಿ ಸಾರಿಗೆ ಸಂಚಾರ ಅಂದರೆ ಎತ್ತಿನ ಗಾಡಿ. ನನಗೆ ಸಾಮಾನ್ಯ ಒಂದು 18-20 ವರ್ಷ ವಯಸ್ಸು, 18-19-20 ವರ್ಷ ಮಧ್ಯದಲ್ಲಿ ದೊಡ್ಡ ಇದು ಅಂತ ಹೇಳಿದ್ರೆ ಎತ್ತಿನ ಗಾಡಿ ವಾಹನ. ಆವಾಗ ಎತ್ತಿನ ಗಾಡಿಗೂ ಕೋಣ, ಸಗಣಿ ಗಾಡಿಗೂ ಕೋಣನ್ನು ಈ ಕಡೆಯಲ್ಲಿ ಹೆಚ್ಚಿನ ಉಪಯೋಗ ಮಾಡ್ತಿದ್ರು. ನಾನು 7ನೇ ವರ್ಷದಲ್ಲಿ ಇರಬೇಕಾದ್ರೆ ಎತ್ತಿನ ಗಾಡಿಯಿಂದ ನಾವು ಇಲ್ಲಿಂದ ಊರ್ಕೇರಿ ಹೋಗಬೇಕಾದ್ರೆ ನಾನು ಎತ್ತಿನ ಗಾಡಿ ಕೆಳಗೆ ಬಿದ್ದು ಈ ಇಲ್ಲಿ ಪೆಟ್ಟಾದ ಈಗಲೂ ಇದೆ, ಇದು ದೊಡ್ಡ ಪೆಟ್ಟು ಹಣೆ ಮೇಲೆ. ಆವಾಗ ಕುಮಟಾ ಹಾಸ್ಪಿಟಲ್ಗಿಂದ ನಾವು ಒಂದು 6 ತಿಂಗಳ ಅನ್ನ ಊಟ ಮಾಡಿದ್ರೆ ಬರೀ ಚಪಾತಿ ತಿಂದು ಬದುಕಿದ್ದೇನೆ. ಇದು ನನ್ನ ದೊಡ್ಡ ಜೀವನದ ದೊಡ್ಡ ನೋವಿನ ಕಥೆಗಳು. ಇವತ್ತು ನಮ್ಮ ಈ ರಸ್ತೆ ವಿಚಾರ ಮಾಡಿದವಾಗ ನಮ್ಮ ಹೊದಕೇಶಿರೂರಿಗೆ ಈಗ ದಿನಕ್ಕೆ 3-6 ಬಸ್ಗಳು, ಉತ್ತಮವಾದ ರಸ್ತೆ ಇದೆ. ಬೇರೆ ಬೇರೆ ಸರ್ಕಾರದಿಂದ ಬೇರೆ ಬೇರೆ ಅಂದರೆ ಕೇರಿಗಳಿಗೆ ಹೋಗಲಿಕ್ಕೆ ಪಂಚಾಯತ್ಗಳವರು ಕೆಲವು ರಸ್ತೆಗಳು ಮಾಡಿದೆ. ಅದು ಇನ್ನೂ ಉತ್ತಮ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಭಾವನೆಗಳು. ಆಗ ಹೇಳಿದ ಹಾಗೆ ಎಲ್ಲ ಗದ್ದೆ ಭತ್ತ ಬೆಳೀತಿದ್ರು ನಾವು. ಭತ್ತ ಬೆಳೆಯುವಾಗ ಅವಾಗ ಬರೀ ಮಳೆಯ ಆಶ್ರಯದಲ್ಲಿ ಭತ್ತವನ್ನು ಬೆಳಿಬೇಕಿತ್ತು. ತದನಂತರ ಮನುಷ್ಯನ ಕೆಲವು ಮಾರ್ಪಾಡುಗಳು ಅಂದರೆ ಬೇರೆ ಬೇರೆ ಸಂಪರ್ಕಗಳ ಕಲ್ಪನೆ ಆದ ನಂತರ ಈಗ ಬೇರೆ ಬೇರೆ ಊರುಗಳ ಒಡನಾಟ ಆದ ನಂತರ ನಮಗೆ ಬೇರೆ ರೀತಿಯ ಈಗ ನಮ್ಮ ನಾಗೇಶ್ ಭಂಡಾರರು ಹೇಳಿದ ಹಾಗೆ ಕೆಲವೊಂದು ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯನಿಗೆ ಬೇರೆ ಬೇರೆಯವರ ಈಗ ಪೂರ್ವಕವಾದಂಥ ಅಂದರೆ ಬೋಧನೆಗಳು ತಿಳುವಳಿಕೆ ಮಾಹಿತಿಗಳು ಕೊಟ್ಟರಿಂದವ ಬೇರೆ ಬೇರೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುತ್ತಾ ಬಂತು. ಈಗ ನಮ್ಮ ಎಲ್ಲ ಜಮೀನುಗಳು ಈಗ ಇವತ್ತು ಅಗ್ರಿಕಲ್ಚರ್ ಹೋಗಿ ಹಾರ್ಟಿಕಲ್ಚರ್ ಆಗಿ ಪರಿವರ್ತನೆ ಆಗಿದೆ. ನಮ್ಮದು ಒಂದೇ ಅಲ್ಲ, ಸಾಮಾನ್ಯ ಇಲ್ಲಿ ನಮ್ಮ ಹೊದಕಿ ಗ್ರಾಮದಲ್ಲಿ ಸಾಮಾನ್ಯ 400 ಎಕರೆ ಜಮೀನಿದೆ. 400 ಎಕರೆ ಜಮೀನು ಮೊದಲೇ ಏನು ಬೆರಳೆಣಿಕೆ ಒಂದು 5-10 ಬೇಡ ಒಂದು 25 ಎಕರೆ ಹಾರ್ಟಿಕಲ್ಚರ್ ಅಂದರೆ ಭಾಗಾಯಿತ ಹೇಳ್ತಕ್ಕಂಥದ್ದು ಇತ್ತು. ಅದರಲ್ಲೂ ತೆಂಗು ಇತ್ತು, ಅಡಿಕೆ ತದನಂತರದಲ್ಲಿ ಪ್ರಾರಂಭವಾಗಿದೆ, ಬಾಳೆ, ಹೀಗೆ 3 ಥರದ ಕೃಷಿಗಳು ಮಾಡ್ತಿದ್ರು. ಈಗ ನಮ್ಮಲ್ಲಿ ಹೊದಕೆ ಶಿರೂರದ 400 ಎಕರೆಯಲ್ಲೂ ಸಾಮಾನ್ಯ ಒಂದು 25-50 ಎಕರೆ ಅಷ್ಟು ಭತ್ತ ಬೆಳೀತಾರೆ, ಬಾಕಿ ಎಲ್ಲ ಅಡಿಕೆ ಮತ್ತು ತೆಂಗು. ಬೇರೆ ಬೇರೆ ವೈಜ್ಞಾನಿಕವಾದಂಥ ಕೃಷಿ ಅಂದರೆ ವಾಣಿಜ್ಯ ಬೆಳೆಯಾದಂಥ ತೆಂಗು ಅಡಿಕೆ ಮತ್ತು ರೇಷ್ಮೆ ಕೆಲವು ಮಾಡಿದರು. ನಾನು ಒಂದು ಟೈಮಿಗೆ ರೇಷ್ಮೆ ಮಾಡಿದ್ದೆ. ಈಗ ಕೆಲವರು ಮೀನು ಮರಿಗಳನ್ನು ಪಡಿತಿದ್ದಾರೆ. ಈಗ ಅಗ್ರಿಕಲ್ಚರು ಬೇರೆ ಬೇರೆ ಬದಲಾವಣೆಗಳು ಬಂದಿವೆ. ಈಗ ಹಿಂದಿನ ರೀತಿಯಲ್ಲಿ ಹೋಲಿಕೆ ಮಾಡಿದವಾಗ ಅಗ್ರಿಕಲ್ಚರ್ನಲ್ಲಿ ಇನ್ಕಮ್ ಮಾಡುವಂಥದ್ದು ನೋಟಕ್ಕೆ ಮೇಲ್ನೋಟಕ್ಕೆ ಸರಿ ಕಾಣಬಹುದು, ಆದರೆ ಹಿಂದಿನ ಈಗಿನ ಬೆಲೆಗೆ ಹೋಲಿಕೆ ಮಾಡಿದವಾಗ ಆಗೇನಾಗ್ತಿತ್ತು, ಬೆಲೆ ಇಲ್ಲಾಗಿತ್ತು. ಈಗ ಉದಾಹರಣೆಗೆ ಭತ್ತನೇ ತಗೊಳ್ಳಿ, ಭತ್ತ ಅವಾಗ ಬೆಳೆಯುವ ಭತ್ತ 1 ಎಕರೆಗೆ 10 ಕ್ವಿಂಟಲ್ ಬೆಳೆದ್ರೆ ಅವಾಗ 1 ಕ್ವಿಂಟಲ್ಗೆ 200-250 ರೂಪಾಯಿ ಭತ್ತ ಹೋಗ್ತಿತ್ತು. ಅದು ಈಗ ಏನಾಗಿದೆ ಕೇಳಿದ್ರೆ ಈಗ 1500 ವರೆಗೆ ಭತ್ತ ಹೋಗ್ತಿದೆ, ಆದರೆ 1 ಕ್ವಿಂಟಲ್ಲಿ 1 ಎಕರೆಗೆ ಭತ್ತ ಬೆಳೆಯುವುದು ಅಂತ ಹೇಳಿದ್ರೆ 2 ಕ್ವಿಂಟಲ್ ಆಗಿದೆ. ಅದು ಭೂಮಿಯ ಸತ್ವವು ಹವಾಮಾನದ ವೈಪರೀತ್ಯವು ಅದು ನಮಗೆ ಗೊತ್ತಾಗಲಿಲ್ಲ. ಇಲ್ಲಿ ನಾವು ಹೆಚ್ಚಿನದಾಗಿ 90%-95% ಸಾವಯವ ಕೃಷಿಯನ್ನು ಮಾಡ್ತೇವೆ. ಆಯಿತು, ಈಗ ಯಾವುದೇ ಸರ್ಕಾರಿ ಗೊಬ್ಬರಗಳು ಆ ಥರ ಗೊಬ್ಬರಗಳ ಬಳಕೆ ಭಾಳ ಕಡಿಮೆ. ಇತ್ತಿತ್ತ ಹೈನುಗಾರಿಕೆ ಮಾಡುವುದು ಭಾಳ ಕಷ್ಟದಾಯಕ ಆಗ್ತಿದೆ. ಎಂತ ಕೇಳಿದ್ರೆ ಒಂದು ಟೈಮಿಗೆ ನಾವಿಲ್ಲೆಲ್ಲ ಅಡಿಕೆ ಮಾಡೋದು ತೆಂಗು ಮಾಡೋದ್ರಿಂದವ ಹುಲ್ಲಿನ ಕೊರತೆಗಳಾಗ್ತವೆ, ಮೇವಿನ ಕೊರತೆ, ಮತ್ತು ಯಾವುದೇ ಇಲ್ಲ ಧಾನ್ಯಗಳು, ವಿಶೇಷವಾಗಿ ದ್ವಿದಳ ಧಾನ್ಯಗಳು ಬೆಳೆಯುವುದಿಲ್ಲ, ಹಾಗಾಗಿ ಹಿಂಡಿಗಳ ಕೊರತೆ. ಹಿಂಡಿ ಈಗ ನಮಗೆ ಆವಾಗ ನಮ್ಮ ತಂದೆಯವ್ರ ಕಾಲದಲ್ಲಿ ಆವಾಗ ಎತ್ತಿನ ಗಾಡಿ ಕೋಣ ಗಾಡಿ ಎಲ್ಲ ಇತ್ತಲ್ಲ, ಹುರುಳಿ ಅಂತ ಬರ್ತಾರೆ ಬೈಸಿಮೆ ಕಡೆಯಿಂದ ಬರ್ಬರ್ತಕ್ಕಂಥ ಹುರುಳಿ ಹುರುಳಿ ಹೇಳಿ. ಆ ಹುರುಳಿ ಆವಾಗ ನಾನು 1 ರೂಪಾಯಿ ಕೆಜಿ ತಗೊಂಡು ಬಂದದ್ದು ನನಗೆ ನೆನಪಿದೆ. 1 ರೂಪಾಯಿ 1¼ ರೂಪಾಯಿ ಅಂದರೆ ಉತ್ತಮ ಅಂದರೆ ಹೈಯೆಸ್ಟ್ ರೇಟು. ಈಗ ಅದೇ ಹುರುಳಿ ಬೇಕು 1 ಕೆಜಿ ಬೇಕು ಅಂತ ಹೇಳಿದ್ರೆ 45-50 ರೂಪಾಯಿ ಆಗಿದೆ ಮಾರ್ಕೆಟ್ ರೇಟು ಆಗಿದೆ ಸರ್. ಹಾಗಾಗಿ ಒಂದು ಸೈಡು, ಹಾಗಾಗಿ ಈಗೀಗ ಏನಾಗಿದೆ ಕೇಳಿದ್ರೆ ಹೈನುಗಾರಿಕೆ ಬೇರೆ ಬೇರೆ ಇದರಿಂದ ಸಾವಯವ ಕೊಟ್ಟಿಗೆ ಗೊಬ್ಬರವನ್ನು ಮಾಡಿ ಅಗ್ರಿಕಲ್ಚರ್ ಮಾಡೋದು ತುಂಬ ಕಷ್ಟದಾಯಕವಾಗಿ ಕಾಣ್ತಾ ಇದೆ. ಈಗ ಜನ ಹೇಳ್ತಾರೆ ಅಡಿಕೆಗೆ 1 ಕ್ವಿಂಟಲಿಗೆ 40-45 ಸಾವಿರ ಆಗಿದೆ ಈಗ. ಇವತ್ತಿನ ಮಾರ್ಕೆಟು ಅಂದರೆ ಓಲ್ಡ್ ಚಾಲಿ ಹಳೆ ಚಾಲಿ ಅಂತ ಹೇಳ್ತಕ್ಕಂಥದ್ದು 50,000 ವರೆಗೆ ಹೋಗಿದೆ. ಈ ಕಳೆದ ಬೆಳೆಯಲ್ಲಿ ಇರ್ತಕ್ಕಂಥದ್ದು 41,000-42,000 ವರೆಗೆ ಇತ್ತು. ಈಗ ಅಗ್ರಿ ಸಾಮಾನ್ಯ 39,000 ಮಿನಿಮಮ್ ರೇಟ್ ಇದೆ. ಈಗ ಒಂದು 25 ವರ್ಷದ ಹಿಂದೆ ನಾನು ಅಡಿಕೆ ಗಿಡ ಬೆಳೆಯುವಾಗ ನಾನು ಅಡಿಕೆ ಗಿಡ ಬೆಳೀಲಿಕ್ಕೆ ಅಡಿಕೆ ಗಿಡ ನೆಟ್ಟ ನಂತರ ಒಂದು 5 ವರ್ಷಗಳು ಫಲ ಬರಲಿಕ್ಕೆ ಬೇಕಾಗುತ್ತದೆ. ಆವಾಗ 1996 ಇಸವಿಯ 97 ಇರಬಹುದು, ಸಡನ್ಲಿ ಅಡಿಕೆ ರೇಟು 3,500-4,000 ಇದ್ದು 18,000 ಆಗೋಯ್ತು. ಅದೇ 18,000 ಭಾಳ ದಿನಗಳಿರಲಿಲ್ಲ, 1 ವರ್ಷದಷ್ಟು ಉಳಿತು. ಆದರೆ ಅದು ಪರಿಣಾಮ ಏನಾಗಿದೆ ಕೇಳಿದ್ರೆ 18,000 ಆದದ್ದೆಯ ಸಾಮಾನ್ಯ ನಮ್ಮಲ್ಲಿ ಎಲ್ಲರೂ ಭತ್ತವನ್ನು ಬಿಟ್ಟು ಅಡಿಕೆಯನ್ನು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿ ಸಾಮಾನ್ಯ 92-2000 ವರೆಗೆ ನಮಗೆ ಅಷ್ಟೊಂದು ನೀರಿನ ಕೊರತೆಗಳಾಗಲಿಲ್ಲ ಇಲ್ಲಿ. ಅಂದರೆ ಇಲ್ಲೆಲ್ಲ ಓಪನ್ ಬಾವಿ ಅಂದರೆ ಓಪನ್ ವೇಲಲ್ಲಿ ನಾವು ನೀರು ಬಳಕೆ ಯಾತ ನೀರಾವರಿ ಯೋಜನೆಯಲ್ಲಿ ಕೆಲವು ಮಾಡ್ತಿದ್ರು. ತದನಂತರಗಳು ಕರೆಂಟ್ ಸಂಪರ್ಕ ಬಂತು ಊರಿಗೆ, ಕರೆಂಟ್ ಸಂಪರ್ಕ ಬಂದ ನಂತರ ಪಂಪು ಹಾಕಿ ಮಾಡಿಕೊಂಡ್ರು. ಪಂಪ್ ಹಾಕಿದ ನಂತರ ಮತ್ತೆ ಪೈಪ್ ಲೈನ್ ಮಾಡು ಡ್ರಿಪ್ ಟೈಪ್ ಮಾಡಿಕೊಂಡ್ರು. ಈಗ ಎಲ್ಲ ಸಾಮಾನ್ಯಲ್ಲಿ 100%-100% ಡ್ರಿಪ್ ಸಿಸ್ಟಮೆಟಿಕ್ ಇದೆ ಅಗ್ರಿಕಲ್ಚರ್ಲಿ. ಹಿಂದೆಲ್ಲ ಏನಾಗಿತ್ತು ಕೇಳಿದ್ರೆ ನಾವು ಸ್ವಲ್ಪ ತೋಟ ಮಾಡ್ತಿದ್ವು, ಸ್ವಲ್ಪ ತೋಟ ಮಾಡಿ ಯಾತ ನೀರಾವರಿ ಮಾಡಿ ದಿನ ಸಂಪರ್ಕವನ್ನು ಬೆಳೆಸ್ತಿದ್ವಿ ನಾವು ತೋಟದಲ್ಲಿ. ಆವಾಗ ಉದಾಹರಣೆಗೆ 1 ಎಕರೆಗೆ ಆವಾಗ 15 ಕ್ವಿಂಟಲ್ ಅಡಿಕೆ ಬೆಳೀತಿದ್ರು ನಮ್ಮ ಹಳೆಯವರು. ಮತ್ತು ನನ್ನ ಸಣ್ಣ ಬುದ್ಧಿಯಲ್ಲಿ ಇರಬೇಕಾದ್ರೆ ನಾವು ಮಾಡಿದ ಹೋದ್ರು ನಮ್ಮ ಸುತ್ತಮುತ್ತಲಿನ ಪರಿಸರದ ಇಳುವರಿಗಳು. ಇವತ್ತು ನಾವು ಏನಾಗಿದೆ ಈ ಒಂದು ಡ್ರಿಪ್ಪು ಬೇರೆ ಬೇರೆ ರೀತಿಯ ಇದನ್ನು ನೋಡಿದವಾಗ 1 ಕ್ವಿಂಟಲಿಗೆ ಇಳುವರಿ ಹೇಗೆ ಬರ್ತದೆ ಕೇಳಿದ್ರೆ 1 ಎಕರೆಗೆ ಮೂರರಿಂದ ನಾಲ್ಕು ಕ್ವಿಂಟಲ್ ಇಳುವರಿ ಬರ್ತದೆ. ಅಂದ್ರೆ ಸಾಮಾನ್ಯ ನಾಲ್ಕರಲ್ಲಿ ಒಂದು ಭಾಗಗಳು ಇಳುವರಿ ಬರ್ತದೆ. ಆದ್ರೆ ಒಂದು ಭಾಗ ಇಳುವರಿ ಬಂದ್ರೂ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ ಅಂತೇಳಿ ಕೆಲವು ಜನ ಹೇಳ್ಬೋದು. ಸರಿ, ಅದು ಒಪ್ಪಿಕೊಳ್ಳುವಂತ ವಿಷಯ. ಅಂತಕ್ಕೆ ಮಾರ್ಕೆಟ್ ದಿನ ಬೆಳಗ್ಗೆ ಈಗಂತೂ ಎಲ್ಲ ಮಾಧ್ಯಮಗಳಲ್ಲಿ ದಿನ ಪ್ರಕಟಣೆ ಆಗ್ತದೆ, ಎಪಿಎಂಸಿ ಅಡಕೆ ಹಾಕ್ತೇವೆ, ಪ್ರಕಟಣೆ ಆಗ್ಬಿಡ್ತದೆ. ನಾವು ಸುಳ್ಳು ಹೇಳುವ ಪರಿಸ್ಥಿತಿಯಲ್ಲಿ ಗೊತ್ತಾಗಿದ್ದೇವೆ. ಆದ್ರೆ ಇವತ್ತು 40,000 ಅಡಕೆ ಇದೆ. ಒಂದು ಎಕರೆಗೆ 4 ಕ್ವಿಂಟಲ್ ಬೇಡ 5 ಕ್ವಿಂಟಲ್ ಅಡಿಕೆ ಇಳುವರಿ ಬಂತು, ಒಂದು 2 ಲಕ್ಷ ರೂಪಾಯಿ ಇನ್ಕಮ್ ಬಂತು 40,000 ಇದ್ರೆ. ಆದ್ರೆ ಇವತ್ತಿನ ಕೃಷಿಯ ಕೂಲಿಗಳು, ನಾನು ಶಾಲೆ ಬಿಟ್ಟವಾಗ ನಾನು ಒಂದು ದಿನಕ್ಕೆ ಕೃಷಿ ಕೂಲಿಯಲ್ಲಿ 12 ರೂಪಾಯಿ ದುಡಿದಿದ್ದೀನಿ ಸರ್. 12 ರೂಪಾಯಿ ಅದು ಹೇಗಿತ್ತು? 8 ಗಂಟೆಗೆ ಬಡಸ್ತನ ಆವಾಗ 8 ಗಂಟೆಗೆ ಯಾರಾದರೂ ಸ್ವಲ್ಪ ಅನುಕೂಲಸ್ಥರ ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಹೋಗಿ ಚಹಾ ಕುಡಿಬೇಕಾಯಿತು. 8 ಗಂಟೆಗೆ ಕೆಲಸ 7 ಗಂಟೆಗೆ ಇರ್ತಿದ್ವಿ. 8 ಗಂಟೆಗೆ ಯಾವುದೇ ಕಾರಣಕ್ಕೆ ನಾವು 8 ಗಂಟೆ ಒಳಗೆ ಕೆಲಸದ ಮೇಲೆ ಇರ್ತಿದ್ವು. ಸಂಜೆ 6 ಗಂಟೆ 6:30 ತನಕ ಕೆಲಸ ಮಾಡ್ತಿದ್ವು. ಮಧ್ಯದಲ್ಲಿ ಒಂದು ಊಟ ಮಾಡೋದು, 1:30-2 ಗಂಟೆ ಒಂದು ಊಟ ಮಾಡ್ತಿದ್ವಿ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಕೇಳಿದ್ರೆ, ನಾವು ಆವಾಗ ಆ ನಮ್ಮ ವಯಸ್ಸಿನಲ್ಲಿ ಒಂದು ದಿನಕ್ಕೆ ಸಾಮಾನ್ಯ 2 ಜನ ಕೂಡಿ 50 ಅಡಿಕೆ ಸಿಸಿ ಮತ್ತು ಬಾಳೆ ಸಿಸಿ ಗಿಡಗಳ ತೆಗೀತಿದ್ರು, ಕುಳಿ ಹೊಂಡ ಕಡಿತಿದ್ರು. ಅಂದ್ರೆ ಕೈಯಲ್ಲಿ ಕೈ ಮತ್ತು ಪಿಕಾಸು ಮತ್ತು ಗುದ್ಲಿ ಅಂತಿದ್ವಲ್ಲ ಅದರಲ್ಲಿ ತೆಗಿತಿದ್ವಿ. ಇವತ್ತಿನ ಕೂಲಿ, ಇವತ್ತಿನ ಏನು, ಇವತ್ತು ಅಡಿಕೆ ಮಾರ್ಕೆಟಿನ ಒಂದು 40,000 ಪರಿವರ್ತನೆಯ ಕಾಲದಲ್ಲಿ ಏನಾಗಿದೆ ಕೇಳಿದ್ರೆ, ಅಜಮಾಸ್ ಇವತ್ತು ಬೆಳಿಗ್ಗೆ ಒಂದು ಕೂಲಿ ಕಾರ್ ಬರಬೇಕಾದ್ರೆ 9:30 ಬರ್ತಾನವ. 9:30 ಬಂದು ಒಂದು ಚಹಾ ಅವನಿಗೆ ಖಾಲಿಯೋ ಅಥವಾ ಏನಾದರೂ ತಿಂಡಿ ಕೊಟ್ಟವಾಗ 10 ಗಂಟೆಗೆ ಚಹಾ ಕುಡಿದು ಮುಗೀತದೆ. 10:30 ಅವನು ಕೆಲಸ ನಿಂತ್ಕೋತಾನೆ. 1:30-2 ಗಂಟೆಗೆ ಅದು ಮಧ್ಯದಲ್ಲಿ ಬೇರೆ ಬೇರೆ ಅವನ ಪಾನು ಮತ್ತು ಬೇರೆ ಬೇರೆಯ ನೀರು ಗೀರು ಕುಡಿಲಿಕ್ಕೆಲ್ಲವ ಅವ ಬಿಟ್ಕೋತಾನೆ. 1:30 ಗಂಟೆಗೆ ಊಟ ಕೊಡ್ತೀವಿ. ಆದರೆ 400 ರೂಪಾಯಿ ಸಂಬಳ ಕೊಡ್ತಿದ್ದೇವೆ. ಎಷ್ಟು? 400 ರೂಪಾಯಿ ಕೊಡ್ತೇವೆ. ಆವಾಗ ನನಗೆ 12 ರೂಪಾಯಿಯಲ್ಲಿ ನಾನು 50 ಕುಳಿ ತೆಗಿತಿದ್ರು 2 ಜನ ಕೂಡಿ. ಈಗ 400 ರೂಪಾಯಿ ಕೊಡ್ತೇವೆ ಒಂದು ಆಳಿಗೆ. ಆದರೆ ಇವತ್ತು ಕುಳಿ ತೆಗೆಯೋದು ಎಷ್ಟು ಇರೋದು? 12, ಒಂದು ಜೋಡಿ 12 ಕುಳಿಯನ್ನು ತೆಗಿತಾರೆ. ಕಾರಣ ಅವನ ವ್ಯವಧಾನವೋ ಅಥವಾ ಅವನಿಗೆ ಶ್ರಮ ಮಾಡುವ ಇಚ್ಛೆ ಇರುವುದಿಲ್ವೋ ಅಥವಾ ಶ್ರಮಿಸುವಂಥ ಶಕ್ತಿಗಳಿಲ್ವೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಕೆಲವು ವಿಚಾರಗಳು ಅಂದರೆ ಈಗಿನ ಕೃಷಿಗೂ ಹಿಂದಿನ ಕೃಷಿಗೂ ನಮ್ಮ ಅಂದರೆ ನನ್ನ ಈ ಒಂದು 35 ವರ್ಷ ಅಂತ ಹೇಳಿದ್ರೆ, ಆ 35 ವರ್ಷ ಅಂತ ಹೇಳಿದ್ರೆ ನನ್ನ 25ನೇ ವರ್ಷದ ಕೃಷಿ ಅನುಭವ, ಈಗಿನ 56ನೇ ವರ್ಷದ ಕೃಷಿ ಅನುಭವ ಟ್ಯಾಲಿ ಮಾಡಿದಾಗ ಕೃಷಿ ತುಂಬ ಕಷ್ಟದಾಯಕವಿ ಇವತ್ತು ಮಾಡೋದು. ಬೇರೆ ಬೇರೆಯ ಯಂತ್ರಗಳು ಬಂದಿವೆ. ಆವಾಗೆಲ್ಲ ಅಡಿಕೆ ಮರಕ್ಕೆ ಮದ್ದು ಹೊಡಿಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮರ ಹತ್ತಿ ತೆಗಿಬೇಕಿತ್ತು. ಮರ ಹತ್ತುವಾಗ ಮೊದಲೇ ಈ ಇದು ತುತ್ತ ಮತ್ತು ಸುಣ್ಣ ಮೈಲು ತುತ್ತ ಇದು ಬೋಡೋ ದ್ರಾವಣ ಸಿಂಪಡಿಸೋದು ಕಡಿಮೆ. ಮೊದಲು ಏನು ಮಾಡ್ತಿದ್ರು ಕೇಳಿದ್ರೆ ಹಾಳಿ ಕಟ್ಟೋದು, ಅದೇ ಹಾಳಿಯನ್ನು ಮೇಲ್ಗಡೆ ಕಟ್ತಿದ್ರು ಮರಕ್ಕೆ. ಅದರ ನಂತರ ಕರಡ ಕಟ್ತಿದ್ರು, ಹುಲ್ಲು ಕಟ್ತಿದ್ರು. ಅದರ ನಂತರ ಕೆಲವು ಟೈಮ್ಗೆ ಬೇರೆ ಬೇರೆ ಇದ್ರಿಂದ ಬಂತು. ಅದರ ನಂತರ ಬೋಡೋ ದ್ರಾವಣ ಏನು ತುತ್ತ ಸುಣ್ಣವನ್ನು ಮಿಕ್ಷಣ ಮಾಡಿ ಹೊಡಿಲಿಕ್ಕೆ ಬಂತು, ಪಂಪು ಬಂತು. ಪಂಪು ಬಂದ ನಂತರ ಈಗ ಆ ಇದನ್ನು ಲಿಫ್ಟ್ ಮಾಡಲಿಕ್ಕೆ ಈಗ ಮಿಷಿನ್ ಬಂದಿದೆ. ಆ ಮಿಷಿನ್ ಬಂತು, ಮಿಷಿನು ತೊಂದರೆ ಆಗ್ತದೆ. ಈಗ ಕೊಕ್ಕೆ ಬಂದಿದೆ ಜೋಟಿ, ಮರಕ್ಕೆ ನೆಲದ ಮೇಲೆ ನಿಂತು ಎಷ್ಟೇ ಹೈಯೆಸ್ಟ್ 100 ಫೂಟ್ನವರೆಗೆ ನಾವು ಸಿಂಪಡಣೆ ಮಾಡ್ತಕ್ಕಂಥದ್ದು ಎಲ್ಲ ಬಂದಿದೆ. ಆದರೆ ಆವಾಗ ನಾವು ಕೂಲಿ ಮಾಡುವಾಗ ಒಂದು ಮನುಷ್ಯನಿಗೆ ನಾವು ಕೂಲಿ ಮರ 10 ಕೂಲಿ ಕೊಡೋದು ಅಂತ ಹೇಳಿದ್ರೆ 100 ರೂಪಾಯಿ ಅಂದರೆ ದೊಡ್ಡ ಕೂಲಿ. ಅದು ನಾವೆಲ್ಲ ಬೇರೆ ಕೂಲಿ ಮಾಡುವಾಗ 12 ರೂಪಾಯಿ. ಮರ ಏರಿ ಕೂಲಿ ಮಾಡೋದು ಜೀವದ ಭಯ ತೊರೆದು ಕೂಲಿ ಮಾಡಬೇಕು, ಅದಷ್ಟೇ ವೆರಿ ಡೇಂಜರು ಕೆಲಸ ಹೇಳ್ತಕ್ಕಂಥದ್ದಕ್ಕೆ ಅವನಿಗೆ ಆಸೆಗಾರು ಮಾಡಲಿ ಹೇಳ್ತಕ್ಕಂಥ ಭಾವನೆಯಿಂದ ಅವನಿಗೆ 100 ರೂಪಾಯಿ ಕೂಲಿ ಕೊಡ್ತಿದ್ವು. ಇವತ್ತು ಅದೇ ಕೂಲಿ ಅದೇ ನೆಲದ ಮೇಲಿತ್ತು, ಅದೇ ಮರ ಹತ್ತಿ ಅಡಿಕೆ ಸಿಂಪರಣೆ ಮಾಡುವಂಥವನಿಗೆ ಒಂದು ದಿವಸಕ್ಕೆ 2,000 ರೂಪಾಯಿ ಮ್ಯಾಕ್ಸಿಮಮ್ ಪಗಾರು ಕೊಡತಕ್ಕಂಥದ್ದಕ್ಕೂ ಅವನು ಬೇಕು. ಗುತ್ತಿಗೆ ಆಧಾರದಲ್ಲಿ ಹೊಡೆದ್ರೆ ಅವನು 3,000-4,000 ಪೇಮೆಂಟ್ ಮಾಡ್ತಾನೆ. ಆಳ ಪಗಾರದಲ್ಲಿ ತಗೊಂಡ್ರೆ ಒಂದು 2,000 ಕೊಡಬೇಕು. ಹಾಗಾಗಿ ಇವತ್ತು 40,000 ಆಗಿನ 3,500 ಇರುವಂಥ ವ್ಯತ್ಯಾಸಗಳು ಇವತ್ತಿನ. ಆಗ ಉದಾಹರಣೆಗೆ 350 ರೂಪಾಯಿಗೆ ಉತ್ತಮ ಅಕ್ಕಿ, 350 ರೂಪಾಯಿಗೆ ಅತ್ಯುತ್ತಮ ಅಕ್ಕಿಗಳು ಸಿಗ್ತಿದ್ವು, ಕುಚ್ಚಲಕ್ಕಿ ಅಂತ ಹೇಳ್ತಕ್ಕಂಥದ್ದು. ಇವತ್ತು ಆಗಿನ 350 ರೂಪಾಯಿಗೆ ಈಗ ಅದೇ ಅಕ್ಕಿ ಬೇಕು ಅಂದರೆ ಕುಚ್ಚಲು ಅಕ್ಕಿ ಬೇಕು ಅಂದರೆ 40 ರೂಪಾಯಿ ಕೆ ಜಿ ಆಗಿದೆ. ಬೈ ಚಾನ್ಸು ಸರ್ಕಾರಕ್ಕೆ ಹಾಗೂ ಸರ್ಕಾರದ ಮಾಡಿದ ಯೋಜನೆಗಳಿಗೆ ದೊಡ್ಡ ನಮಸ್ಕಾರ ನಂದು. ಯಾಕೆ ಇವತ್ತು ಏನು ಬಡವರಿಗೆ ಒಂದು ರೇಷನ್ ಅಕ್ಕಿ ಬರ್ತದಲ್ಲ, ಹಾಗಾಗಿ ಅದು ಜೀವನ ನಿರ್ವಹಣೆಗೆ ಎಷ್ಟು ಇಲ್ಲೆಲ್ಲ ಸಣ್ಣ ಪುಟ್ಟ ರೈತರಾದರೆ ಜೀವನ ನಿರ್ವಹಣೆಗೆ ಅತ್ಯುತ್ತಮ ಒಂದು ಸರ್ಕಾರ ಕೊಟ್ಟ ಕೊಡುಗೆಯಲ್ಲಿ ಅತ್ಯುತ್ತಮ ಅಂತೇಳಿ ನನ್ನ ಭಾವನೆಗಳು. ಅದು ಕೆಲವು ಜನ ದುರುಪಯೋಗ ಮಾಡಿಕೊಂಡಿದ್ದಾರೆ, ಆದರೂ ದುರುಪಯೋಗ ಮಾಡಿದ್ರು ಅವ್ರ ಕೈಯಲ್ಲಿ ವಿನಂತಿ ಮಾಡೋದು ಇಷ್ಟೇ. ಇವತ್ತು ಮುಂದೆ ಈ ಒಂದು ನಮ್ಮ ಸಮೀಕ್ಷೆಗಳ ನನ್ನ ಅನಿಸಿಕೆ ಪ್ರಕಾರ ನನ್ನೊಂದು ಅನುಭವದ ಪ್ರಕಾರ ಎಷ್ಟೋ ಜನ ಅಕ್ಕಿಯನ್ನು ಮಾರ್ತಾರೆ ಬೇರೆ ಬೇರೆ ದೃಷ್ಟಿಯಲ್ಲಿ, ಸುಳ್ಳು ಹೇಳಿ ತೆಗೊಳ್ಳಿ ಹೋಗೋದು ಅದು ಬೇರೆ ಬೇರೆ ದೃಷ್ಟಿಯಲ್ಲಿ ಮಾಡಿರ್ಬೋದು. ಆದರೆ ನಮ್ಮ ರಾಜ್ಯದ ಅಥವಾ ನಮ್ಮೂರಿನ 40-50% ಜನರಿಗೆ ಅತ್ಯುತ್ತಮ ಒಂದು ಆಹಾರ ರೇಷನ್ ಅಕ್ಕಿ ಬರ್ತಕ್ಕಂಥದ್ದು ಕೊಡ್ತಕ್ಕಂಥ ಭಾಳ ಉತ್ತಮ ಆಗಿದೆ ಅಂತೇಳಿ ನನ್ನ ಭಾವನೆ. ಅದರಲ್ಲಿ ನಾನು ರೇಷನ್ ಅಕ್ಕಿ ಅಂತಂದು ಬೆಳೆಸುವ. ಈಗ ಅಡಿಕೆಯಲ್ಲಿ ಇಳುವರಿ ಮುಂಚೆ 12 ಕ್ವಿಂಟಲ್ ಬರ್ತಿತ್ತು ಅಂತೇಳಿ ಹೇಳಿದ್ರಿ ಎಕರೆಗೆ, ಈಗ 3 ಕ್ವಿಂಟಲ್ ಬರ್ತಾ ಇದೆ ಇಲ್ಲ 4 ಕ್ವಿಂಟಲ್ ಬರ್ತಾ ಇದೆ, ರೇಟ್ ತೂಗುತ್ತಾ ಇದೆ ಅಂತ, ಇಳುವರಿ ಯಾಕೆ ಕಡಿಮೆ ಇದೆ? ಇಳುವರಿ ಬೇರೆ ಬೇರೆ ದೃಷ್ಟಿಯಲ್ಲಿ ಇಳುವರಿ ನನ್ನ ಅನುಭವ ಹೇಳುವುದು, ಮತ್ತು ಕೆಲವು ನಾವು ಕೃಷಿ ತಜ್ಞರನ್ನು ಸಂಪರ್ಕ ಮಾಡಿದಾಗ ಕೆಲವು ಬೇರೆ ಬೇರೆ ವೈಜ್ಞಾನಿಕ ಕಾರಣಗಳನ್ನು ಕೆಲವು ತಿಳ್ಕೊಂಡಿದ್ದೇವೆ ನಾವು. ಇವತ್ತು ಕೃಷಿಯನ್ನು ಸಣ್ಣ ಪುಟ್ಟ ಕೃಷಿಕರಿಗೆ ದೊಡ್ಡ ತೊಂದರೆಗಳಾಗಿದೆ ಇವತ್ತಿನ ವಾತಾವರಣಗಳು. ಇವತ್ತು ನನ್ನ ಅನಿಸಿಕೆ ಪ್ರಕಾರಗಳು ಕೃಷಿಯಲ್ಲಿ ಇಳುವರಿ ಯಾಕೆ ಕಡಿಮೆ ಆಯಿತು ಅಂತೇಳಿ ನಮ್ಮ ಶೋಧನೆ, ಅದು ಸತ್ಯ ಎಷ್ಟು ಸುಳ್ಳೆಷ್ಟು ಅಂತ ಹೇಳ್ತಕ್ಕಂಥದ್ದಲ್ಲ, ಆದರೆ ಯಾವುದೇ ಸತ್ಯ ಶೋಧನೆಯನ್ನು ಪರಿಶೋಧನೆ ನಮ್ಮ ತಿಳುವಳಿಕೆಗೆ ನಮ್ಮ ಅನುಭವಕ್ಕೆ ಬಂದದ್ದು ಏನು ಕೇಳಿದೆ, ಸಾಮಾನ್ಯ ತೆಂಗಿಗೆ ನುಸಿ ರೋಗ ಹೇಳ್ತಕ್ಕಂಥದ್ದು, ನುಸಿ ಪೀಡೆ ಬಂತಲ್ಲ, ಆ ನುಸಿ ಪೀಡೆ ಬಂದ ನಂತರ ಒಂದು ಕೊಯ್ಲಿಗೆ 1,000 ಕೊಯ್ಯುವನು ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಅಂತ ಈಗಿತ್ತಲೇ, ಅದು ಈಗಿತ್ತಲೇ ಒಂದು 5 ವರ್ಷ ನಿರಂತರ ಮಂಗನ ಕಾಟಗಳು ಬಂದು ಅದು ತೆಂಗಿನ ಇದಕ್ಕೆ ಒಂದು ದೊಡ್ಡ ಹೊಡೆತ ಬಂದಿದೆ, ಮತ್ತು ನುಸಿ ರೋಗದಿಂದ ಅದರಲ್ಲಿ ಒಂದು ಕೊಯ್ಲಿಗೆ ಅಂದರೆ 1 ವರ್ಷಕ್ಕೆ ಸಾಮಾನ್ಯ ಒಂದು 2,000 ಅಥವಾ 2,000 ಕಾಯಿ ತೆಗಿಯುವನು ಇವತ್ತು 500 ಕಾಯಿ ಬಂದಿದೆ. 500 ಕಾಯಿಗೆ ಬಂದರೂ ರೇಟ್ ವರ್ಕೌಟ್ ಆಗುತ್ತೆ, ಆದರೆ ನಾವು ತಿನ್ನುವ ಆಹಾರ ಡಬಲ್ ಆಗಿದೆ, ಹಾಗಾಗಿ ಅದು ವರ್ಕೌಟ್ ಆಗ್ತಾ ಇಲ್ಲ. ಒಂದು ಅಡಿಕೆ, ಅಡಿಕೆಗೆ ಈಗ ಬೇರೆ ಬೇರೆ ರೋಗಗಳು ಸಾಮಾನ್ಯ ವೈಜ್ಞಾನಿಕವಾಗಿ ಕೆಲವು ಕೃಷಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ಸಾಮಾನ್ಯ 25-30 ಸೆಲ್ಸಿಯಸ್ ಡಿಗ್ರಿ ಉಷ್ಣಾಂಶ ಇದ್ದರೆ ಅಡಿಕೆಗೆ ಉತ್ತಮ ಬೆಳೆಗಳು ಬರ್ತದೆ ಹೇಳ್ತಕ್ಕಂಥ. ಈಗ ಹವಾಮಾನದ ವೈಪರೀತ್ಯ, ಈಗ ಇವತ್ತಿನ ಈಗ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ನಾವು ಈಗ ನಾವೆಲ್ಲ ಸಣ್ಣಕ್ಕೆ ಇರಬೇಕಾದ್ರೆ ಏನಾಗಿತ್ತು ಕೇಳಿದ್ರೆ, ಇಷ್ಟೊತ್ತಿಗೆ ನಾವು ಮತ್ತೊಂದು ಶರ್ಟು ಅಥವಾ ಮತ್ತೊಂದು ಎಂಥದ್ರು ಕಂಬಳಿ ಅಥವಾ ಬೇರೆ ಯಾರು ಬಡಿಸ್ತಂದ್ರೆ ಆ ಕಂಬಳಿ ಬೇರೆ ಬೇರೆ ಥರದ ಉಡುಪುಗಳನ್ನು 2-3 ಹಾಕೊಳ್ಬೇಕಾಗಿತ್ತು. ಆದರೆ ಈಗ ಏನಾಗಿದೆ ಕೇಳಿದ್ರೆ ಒಂದು ಉಡುಪು ಮೈಮೇಲೆ ಇಟ್ಕೊಳ್ಳೋಕೆ ಬರುವುದಿಲ್ಲ, ಅಂಥ ಒಂಥರ ಉಷ್ಣತೆ ಇವತ್ತು ಈಗ ನಿಮಗೆ ಗೊತ್ತಾಗ್ತದೆ ಸರ್, ಈ ಥರ ಮಳೆ ಬೀಳ್ತಿದೆ ಅಷ್ಟು ಉಷ್ಣತೆ ಹೆಚ್ಚಾಗಿದೆ. ಒಂದು ಎರಡನೇದಾಗಿ ಏನಾಗಿದೆ ಕೇಳಿದ್ರೆ ಕೊಳೆ ರೋಗದ ಈ ಮೈಲುತೂತ ಮತ್ತು ಸುಣ್ಣ ಬಿಡಿಯು ಆರಿಜಿನಲ್ ಸಿಕ್ಕತ್ತೆ. ಈಗ ಮೈಲುತೂತದ ಅದರ ತತ್ವವೋ ಅಥವಾ ಡುಪ್ಲಿಕೇಟ್ ಬರ್ತದೋ ಏನು ಹೇಳಿ ಗೊತ್ತಾಗೋದಿಲ್ಲ, ಕಾಳಸಂತಿಯಲ್ಲಿ ಬರ್ತಕ್ಕಂಥ ಮೈಲುತೂತ. ಈಗ ಮೊದಲು ಒಂದು ಸಲ ನಾವು ಮೈಲುತೂತ ಹೊಡೆದು ಬಿಡ್ತಿದ್ವಿ ಸಾಕಾಗ್ತಿತ್ತು, ಈಗ 3 ಸಲ ಹೊಡೆದ್ರೂ ಕೊಳೆ ರೋಗ ನಿವಾರಣೆ ಆಗಲಿಲ್ಲ. ಇವತ್ತು ಸಾಮಾನ್ಯ ಒಂದು ಮರಕ್ಕೆ 500 ಅಡಕೆ ಬಂದರೆ ಕಡೆಗೆ ಸಿಗೋದು 100 ಅಡಕೆ, 400 ಅಡಕೆ ಬಿದ್ದು ಹೋಗ್ತದೆ. ಅದು ಇನ್ನೂ ತನಕ ಯಾವ ರೋಗ ಅಥವಾ ಏನು ಹೇಳೋ ಕಂಡುಹಿಡಿದಾಗ ಹೆಡ್ಲಿಗೆ ಬರೋ ಮಿಳ್ಳೆ ಉದುರ್ತದೆ, ಕೊನೆ ಸತ್ತು ಹೋಗ್ತದೆ ಬೇರೆ ಬೇರೆ ದೃಷ್ಟಿ. ಈಗಂತೂ ಮಳೆ ಜಾಸ್ತಿ ಇದೆ, ಈ ಸರಿ ಕೊಳೆ ಅಂತೂ ಎಲ್ಲವರ ಮನೆಗೂ ಸರ್ವಸಾಮಾನ್ಯ ಕೊಳೆಗಳು ಬಂದಿದೆ. ಹಾಗಾಗಿ ಕಳೆದ ವರ್ಷ ಸಾಮಾನ್ಯ ರೂಪಾಯಿನಲ್ಲಿ 50% ಇಳುವರಿ ಇತ್ತು, ಈ ಸರಿ 30-35% ಇಳುವರಿ ಇದೆ ಈ ಸರಿ. ಹಾಗಾಗಿ ಅಡಿಕೆ ರೇಟ್ 60,000 ಆದರೂ ಜೀವನ ಮೇಕಪ್ ಮಾಡೋದು ತುಂಬ ಕಷ್ಟ. ಮತ್ತು ಈ ಕೆಲವು ವೈಜ್ಞಾನಿಕವಾಗಿ ವಿಚಾರ ಮಾಡಿದಾಗ ಈ ಚಾನೆಲ್ಗಳೆಲ್ಲ ಬಂದವು, ಬೇರೆ ಬೇರೆ TV ಪದು ಇದು, ಈಗ ಮನೆ ಹಳ್ಳಿ ಹಳ್ಳಿಯಲ್ಲಿ ಕೆಲವು ನಮ್ಮ ಅನುಭವದ ಪ್ರಕಾರ ಆವಾಗೆಲ್ಲ ಏನೂ ಇಲ್ಲದಾಗಿದ್ದಾಗ ಮನುಷ್ಯ ಸಶಕ್ತವಾಗಿ ಡಾಕ್ಟರ್ ಸಂಪರ್ಕ ಮಾಡಿದಾಗ ನಮ್ಮ ತಂದೆಯವರಂತೂ ನಮ್ಮ ತಂದೆ ತಾಯಿಗಳೆಲ್ಲ 7 ಜನ ಮಕ್ಕಳನ್ನು ಪಡೆದ್ರೂ ಡಾಕ್ಟರ್ ಸಂಪರ್ಕ ಮಾಡಲಿಲ್ಲ. ಈಗ ನಾವು ನಮ್ಮ ಅಪ್ಪ ಎಲ್ಲ 75-80, ನಮ್ಮ ಅಮ್ಮ 90 ವರ್ಷ ಎಲ್ಲ ಬದುಕಿದ್ರು, ನಮ್ಮ ತಂದೆಯವರು ಮರ ಹತ್ತಿ ಕೆಲಸ ಮಾಡ್ತಿದ್ರು, ಸಿರಿಸಿ ಹೋಗಿ ಮರ ಕಸ್ಬು ಅಂದರೆ ಮಾಡ್ತಿದ್ರು ಇಲ್ಲಿಂದ ವಲಸೆ ಹೋಗಿ. ಆವಾಗ ಅಂತ ಅವರಿಗೆ ಒಂದು ಅವರಿಗೆ ತಂಡದ ಗೌಡ ಅಂತ ಹೇಳ್ತಿದ್ರು ಮರ ಮದ್ದು ಹೊಡೆದ್ರಿಗೆ. ಆವಾಗ ಅವರಿಗೆ ಏನಕ್ಕೆ ಅಂದ್ರೆ ಒಂದು ರಾಜ ಅಂದ ಸಾಮಾನ್ಯ ಒಂದು ರಾಜಕೀಯವಾಗಿ ಒಂದು ಹ್ಯಾಂಗಿದ್ನೋ ಈಗಿನ ಗೌರವ ಕೊಡ್ತಾರ ಆ ಥರ ಒಂದು ಅಂತ ಕೃಷಿಕರು ಕೊಡ್ತಾರೆ. ಈಗ ಆ ಗೌರವಗಳಿಲ್ಲ ಅವರಿಗೆ. ಕಾರಣ ಏನು ಕೇಳಿದ್ರೆ ವೈಜ್ಞಾನಿಕ ಪದ್ಧತಿಗಳು ಮತ್ತು ಕೃಷಿಕರಲ್ಲಿ ಬೇರೆ ಬೇರೆ ರೀತಿಯ ಬಾಂಧವ್ಯಗಳಿಲ್ಲ. ಈಗ ನನಗೆ ಒಂದು ಪ್ರಶ್ನೆ ಏನು ಅಂದರೆ, ಈ ಹಿಂದೆ ನಾವು ಭತ್ತ ಬೆಳೀತಿದ್ವಿ, ಮನೆಗೆ ಕಾಳಾಗ್ತಿತ್ತು, ದನಕರಿಗೆ ಹುಲ್ಲಾಗ್ತಿತ್ತು, ಹಂಗಾಗಿ 4 ದನಕರುಗಳು ಇತ್ತು, ಸಗಣಿ ಗೊಬ್ಬರ ನಮ್ಮ ಬೆಳೆಗೆ ಆಗ್ತಿತ್ತು, ಹಿಂಗೊಂದು ಸಾವಯವ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡ್ತಾ ಇದ್ವಿ, ಮತ್ತು ನಮ್ಗೆ ಅದೊಂದು ತೃಪ್ತಿ ಕೊಟ್ಟಿತ್ತು ಅಂಥೇಳಿ. ಈಗ ಬರ್ತಾ ಏನಾಯಿತು, ನಮಗೊಂದು ಸ್ವಲ್ಪ ದುಡ್ಡು ಇರಲಿ ಅಂತೇಳಿದ್ರು, ಅಡಿಕೆ ತೆಂಗು ಅಡಿಕೆಗೆ ಹೆಚ್ಚು ಮಹತ್ವ ಕೊಟ್ಕೊಂತ ಬಂದರು. ದುಡ್ಡು ಬರಬೇಕು ಇಲ್ಲಂತಲ್ಲ, ರೈತರಿಗೆ ಅಡಿಕೆ ಹಾಕಿರೋದ್ರಿಂದ ಅದಕ್ಕೆ ದನಕರುಗಳು ಹಾಕಲಿಕ್ಕೆ ಮೇವು ಸಿಗಲಿಲ್ಲ, ಹಾಗಾಗಿ ದನಕರುಗಳನ್ನು ಕೂಡ ತೆಗೆದುಹಾಕಿದ್ರು. ಎಲ್ಲ ಮಷಿನರಿಗಳು ಕೂಡ ಕೆಲಸ ಮಾಡ್ತಾ ಇದೆ ಇವತ್ತು. ಅವು ಗೊಬ್ಬರ ತರಬೇಕಂದ್ರೂ ಕೊಂಡ್ಕೋಬೇಕು, ಔಷಧ ತರಬೇಕಂದ್ರೂ ಕೊಂಡ್ಕೋಬೇಕು, ನಿಮ್ಗೆ ಆಹಾರ ತರಬೇಕಂದ್ರೂ ಈಗ ರೇಷನ್ದೊಳಗೆ ಸಿಗುತ್ತೆ ಇರಲಿಲ್ಲ ಮತ್ತೆ ಅದನ್ನು ಕೊಂಡ್ಕೋಬೇಕು, ಪ್ರತಿಯೊಂದನ್ನು ಹಾಲು ಕೊಂಡ್ಕೋಬೇಕು, ಬೆಣ್ಣೆ ಕೊಂಡ್ಕೋಬೇಕು, ತುಪ್ಪ ಕೊಂಡ್ಕೋಬೇಕು, ಎಲ್ಲನೂ ಕೊಂಡ್ಕೋಬೇಕು. ಈ ಕೃಷಿ ಬದಲಾವಣೆ ರೈತರಿಗೆ ನಿಜವಾಗಿ ಆರ್ಥಿಕವಾಗಿ ಸಬಲರಾಗಿ ಮಾಡಿದೆಯೋ ಅಥವಾ ಸುಮ್ಮನೆ ಒಂದು ಭ್ರಮೆನೋ? ಇದು ಬಹಳ ಸುದೀರ್ಘವಾಗಿ ಮತ್ತು ಬಹಳ ವಿಶೇಷವಾದಂತಹ ಪ್ರಶ್ನೆ ಸರ್. ನನ್ನ ಅನಿಸಿಕೆ ಪ್ರಕಾರ ಇದಕ್ಕೆ ಉತ್ತರಿಸುವುದು ಪ್ರಪಂಚದ ಕೆಲವು ಬೇರೆ ಬೇರೆ ಅಥವಾ ಈ ನಮ್ಮ ಊರಿನ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆಯಲ್ಲಿ ಉದಾರಿಸಬಹುದು. ಪಟ್ಟಣದ ಜನರನ್ನು ಕೇಳಿದವಾಗ ಇವತ್ತು ಅಡಕೆಗೆ 40,000 ಆಗಿದೆ, ನಿನಗೇನು ತೊಂದರೆ ಅಂತ ಕೇಳುವಂಥ ಲೋಕರೂಢಿಯ ಮಾತುಗಳನ್ನ ಆಡ್ತಾರೆ. ಯಾವುದೇ ನನ್ನ ಅನುಭವದ ಪ್ರಕಾರ ಇವತ್ತು 1 ಕ್ವಿಂಟಲ್ ಅಡಕೆಗೆ 1 ಲಕ್ಷ ರೂಪಾಯಿ ಆದರೂ ರೈತನಾಗಿ ಇರ್ತಾನೆ, ಬಿಟ್ಟರೆ ಉಪವಾಸ ಏನು ಬೀಳುವುದಿಲ್ಲ. ಆದರೆ ಈಗಿನ ಪೇಟೆ ಮತ್ತು ಬೇರೆ ಬೇರೆಯ ಉದ್ಯೋಗ ಬೇರೆ ಬೇರೆ ದೃಷ್ಟಿಯಿಂದ ಅವನಿಗೆ ಎಂಜಾಯ್ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಇದು ನನ್ನ ಮೊದಲನೇ ಅನುಭವ. ಅಂದ್ರೆ ಸುಖ ಅನ್ನೋದು ಭ್ರಮೆ ಆಗಿದೆ. ಭ್ರಮೆ ಯಾವುದೇ ಜನಗಳು ಅಂದ್ರೆ ಜನ ಅಂತ ಹೇಳಿದ್ರೆ ಸರ್ಕಾರಗಳು ಹೇಳ್ಬೋದು ಅಥವಾ ನಮ್ಮ ರೈತರ ಆದಾಯ ದುಪ್ಪಟ್ಟಾಗಿದೆ, 2 ಪಟ್ಟಾಗಿದೆ, 4 ಪಟ್ಟಾಗಿದೆ ಹೇಳ್ಬಹುದು, ಬಿಟ್ರೆ ಇದು ಬರೀ ಪುಸ್ತಕದ ಬದನೆಕಾಯಿಗಳು. ರೈತ ಇವತ್ತಿನ ಮೂಲ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ, ಈಗ ನನ್ನ ಜೀವನ 1-20 ವರ್ಷಗಳ ಹಿಂದೆ ಮೆಲುಕು ಹಾಕಿದವಾಗ ನಾವು ಇವತ್ತು ಪ್ರತಿಯೊಬ್ಬ ರೈತರು ಅವನ ಜಮೀನನ್ನು ಮಾರಿದ್ರೆ ಸರ್ಕಾರದ ಸಾಲಗಳ ತುಂಬಲಿಕ್ಕಾಗದೇ ಹೋದಂಥ ಪರಿಸ್ಥಿತಿ ಇದೆ. ಕಾರಣ ಏನು ಕೇಳಿದ್ರೆ ಬೇರೆ ಬೇರೆ ಮಾರ್ಪಾಡುಗಳು. ಇವತ್ತು ಸಾಮಾನ್ಯ 18-40 ವರ್ಷದೊಳಗಿನ ಯಾವ ಯುವಕರು ಕೃಷಿ ಬದಿಗೆ ತಿರುಗಿ ನೋಡುವುದಿಲ್ಲ. ಒಂದೊಮ್ಮೆ ಅವ ಕೃಷಿ ಬದಿಗೆ ನೋಡೋದಿದ್ರೂ ಅದರನ್ನು ಕೆಲವು ನೋಡಿದ್ರು ಅವ ಬೇರೆ ಬೇರೆಯ ಬಿಸಿನೆಸ್ ರೀತಿಯಲ್ಲಿ ನೋಡ್ತಾ ಇದ್ದಾನೆ. ಕೃಷಿ ವ್ಯವಸಾಯ ಹೇಳ್ತಕ್ಕಂಥ ಶಬ್ದವೇ ಈಗಿನ ಕೆಲವು ಈ ವಿದ್ಯಾವಂತ ಯುವಕರಿಗೆ ಗೊತ್ತಿಲ್ಲ ಅಂತೇಳಿ ನನ್ನ ಮೊದಲನೇ ನನ್ನ ಭಾವನೆಗಳು. ಜನ ಹೇಳೋದಕ್ಕಿಂತ ನನ್ನ ಮಕ್ಕಳಿಗೂ ಅದೇ ಇದೆ. ಯಾವುದೇ ಒಂದು ಮಕ್ಕಳು ನಾವೆಲ್ಲ ಬೆಳಿಗ್ಗೆ ಮೊದಲು ಏನಾಗಿತ್ತು ಕೇಳಿದ್ರೆ ಮುಖ ತೊಳೆಯುವುದ್ರ ಮೊದಲೇ ತೋಟದಲ್ಲಿ ಹೋಗಿ ರಾತ್ರಿ ಅಂತೂ ಈ ಹಂದಿಗಿಂದಿ ಬರ್ತದೆ ಹೇಳಿ 5-6 ಸಲ ಎದ್ದು ಹೋಗ್ತಿದ್ವಿ. ಈಗ ಬೆಳಿಗ್ಗೆ 7 ಗಂಟೆ ನಾವು ಮೊದಲು ಸಣ್ಣ ನನ್ನ ಮಕ್ಕಳು ಈಗಿನ ವಯಸ್ಸು ಇರಬೇಕಾದ್ರೆ ನಾವು ಚಹಾ ಕುಡಿಬೇಕಾದ್ರೆ 1 ಹೊರೆ ಸೊಪ್ಪು ಬರ್ತಿತ್ತು ಕಾಡಿಗೋಗಿ. ಈಗ ಯಾರು 1 ಹೊರೆ ಸೊಪ್ಪು, ವರ್ಷಕ್ಕೆ 1 ಹೊರೆ ಸೊಪ್ಪು ತರ್ತಾ ಇಲ್ಲ, ವರ್ಷಕ್ಕೆ 1 ಹೊರೆ ಕಲಿ ತರ್ತಾ ಇಲ್ಲ ಮಕ್ಕಳು ಯುವಕರು. ಒಂದು ಎರಡನೇದಾಗಿ ಯಾರಿಗೂ ಕೃಷಿ ಬಗ್ಗೆ ಆಸಕ್ತಿ ಇಲ್ಲ. ಎಂತ ಕೇಳಿದ್ರೆ ಚೈನಿ ಬದುಕಲಿಕ್ಕೆ ಆಗೋದಿಲ್ಲ ಕೃಷಿಯಲ್ಲಿ. ಅದು ಒಂದು ಥರ ಕೃಷಿ ಅಂತ ಹೇಳಿದ್ರೆ ಒಂಥರ ಹೊಲಸು ದಂಧೆ ಅಂತ ಹೇಳೋದು ತಪ್ಪಲ್ಲ. ಆದರೆ ಕೃಷಿ ಇಲ್ಲದೆ ಹೋದರೆ ನಾವು ಇರುವುದಿಲ್ಲ, ಈ ಜಗತ್ತು ಇರುವುದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ನಿಲುವು. ನಂದೊಂದೇ ಅಲ್ಲ ಕಾಲಕ್ಕೆ ಇದರಲ್ಲಿ ಸರ್ವಜ್ಞ ಒಂದು ಮಾತನ್ನು ನನಗೆ ಆವಾಗ 6-7 ತರಗತಿಯಲ್ಲಿ ಇರುವಾಗ ಸರ್ವಜ್ಞ ಹೇಳಿದ ಒಂದು ಮಾತು ನನಗೆ ನೆನಪು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿ ಮರಾಠಿ ನಡೆದುದಲ್ಲದೆ ದೇಶ ದಾಟವೇ ಕೆಡುವುದು ಸರ್ವಜ್ಞ. ಯಾವುದಿನ ಕೃಷಿ ಇರುವುದಿಲ್ಲವೋ ದೇಶ ಅಧಪತನಕ್ಕೆ ಹೋಗ್ತದೆ, ಸರ್ವನಾಶ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ಸರ್ವಜ್ಞ ವಾಕ್ಯ. ಅದು 100ಕ್ಕೆ 100 ಸತ್ಯ. ಇವತ್ತು ಶ್ರೀಲಂಕಾ ನೋಡಿದವಾಗ ಒಂದು ಕೃಷಿಯಿಂದನೇ ಅಲ್ಲಿ ಆ ಥರ ಕೃಷಿಯ ಬೆಲೆಗಳು ಎಷ್ಟೇ, ಅದು 300-350 ರೂಪಾಯಿ ಕೆ ಜಿ ಅಕ್ಕಿಗಳು, 200-250 ರೂಪಾಯಿ ಟೊಮೆಟೊ. ನಮ್ಮಲ್ಲಿ ದೇವರ ಅನುಗ್ರಹದಿಂದ 70% ರೈತರು ಇರೋದ್ರಿಂದ ಯಾವುದೇ ರಾಜಕಾರಣ ಯಾವುದೇ ಪರಿಸ್ಥಿತಿಯಲ್ಲೂ ನಮಗೆ ಶ್ರೀಲಂಕಾದಂಥ ಪರಿಸ್ಥಿತಿ ಬರುವುದಿಲ್ಲ, ಬರಲಬಾರದು ಯಾವ ದೇಶಕ್ಕೂ. ಇದು ನನ್ನ ಮೊದಲನೇ ಆಶೆ. ಹಾಗಾಗಿ 70% ಕೃಷಿಕರಿದ್ದರೆ ಈ ಜೀವನ ಏನು ಇವತ್ತು ಹೇಳ್ಬೋದು ನಾವು. ಇವತ್ತು ಒಂದು ಒಳ್ಳೆ ಕೃಷಿಕನಿಗೆ ಈಗ ಇತ್ತಿತ್ತು ಸನ್ಮಾನ ಮಾಡೋದು ಅಥವಾ ಏನೋ ಪುರಸ್ಕಾರ ಕೊಡಬಹುದು. ನೀವು ಇವತ್ತು ಬಂದು ನಮ್ಮ ಕೃಷಿಕರು ಮನೆ ಬಾಗಿಲಿಗೆ ಬಂದು ಕೃಷಿಯಲ್ಲಿ ಏನೇನು ಆಗಿದೆ, ಏನೇನು ನೋವುಗಳಿದೆ, ಏನೇನು ಮಾರ್ಪಾಡುಗಳಾಗಬೇಕು ಹೇಳ್ತಕ್ಕಂಥ ಮಾಡಿದ್ರಿ. ಅದು ಈಗ ಇತ್ತಿತ್ತು ಆಗೋದು ಈಗೆಲ್ಲ. ಆದರೂ ಅದು ಏನಾಗಿದೆ ಕೇಳಿದ್ರೆ ಅದು ಮಳೆ ಹೋಯ್ದಷ್ಟು ನೀರು ಬರ್ತಾ ಇಲ್ಲ. ಏನು ಇವತ್ತು ಸರ್ಕಾರಗಳು ಏನು ಘೋಷಣೆ ಮಾಡ್ತಾರೋ ಅದು ಇವತ್ತು ಕೃಷಿಕರು ಬರುವುದು ಬರೀ ಕನಸಿನ ಮಾತಾಗ್ತಾ ಇದೆ. ಒಂದು ಈಗ ಅದೇ ಈಗ ನಾನು ಇವತ್ತು ನಾನು ಒಂದು ಗೌರ್ಮೆಂಟ್ ಜಾಬ್ ಇದ್ದರೆ ನನಗೆ ಊರಲ್ಲಿ ಬಂದವಾಗ ಆ ಸತ್ಕಾರಗಳೇ ಬೇರೆ. ಹಾಗೆಲ್ಲ ಆಗದವಾಗ ಇವತ್ತು ಕೃಷಿ ಎಷ್ಟೇ ಹೇಳಿದ್ರು ಕಷ್ಟದಾಯಕದಲ್ಲಿ ಇದ್ದೇವೆ ಕೃಷಿಕರು. 100ಕ್ಕೆ 90% ಕಷ್ಟದಾಯಕವೇ. ಇನ್ನು ದೊಡ್ಡ ದೊಡ್ಡ ಲ್ಯಾಂಡ್ ಮಾಡಿ ಬೇರೆ ಬೇರೆ ಇದು ಮಾಡಿ ಬೇರೆ ಬೇರೆ ಬಿಸಿನೆಸ್ಸು ಇನ್ನು 100-150 ಎಕರೆ ಮಾಡಿದವರು ಎಕರೆಗೆ 1,000 ಉಳಿದ್ರು, 50 ಎಕರೆಯಲ್ಲಿ 10,000 ಅಂದ್ರೆ 1-5 ಲಕ್ಷ ರೂಪಾಯಿ ಇನ್ಕಮ್ ಬರ್ಬೋದು. ಅವನ ಜೀವನಕ್ಕೆ ಏನು ತೊಂದರೆ ಆಗೋದಿಲ್ಲ. ಇವತ್ತು ಏನು ಕೃಷಿಯಲ್ಲಿ ಡಬಲ್ ಬೆಳೆಗಳಾಗಲಿ ಡಬಲ್ ಬೆಲೆ ಆದರೂ ಸಹ ಕಾಳು ಕೂಲಿ ಆಳುಗಳು ಇವತ್ತು ರೋಗಗಳು ಬೇರೆ ಬೇರೆ ಔಷಧಿಗಳು ಬೇರೆ ಬೇರೆ ರೀತಿಯ ಗೊಬ್ಬರಗಳು ಬೇರೆ ಬೇರೆ ಕಂಪನಿಗಳ ಮಾರ್ಕೆಟ್ಗಳು. ಹಾಗಾಗಿ ಯಾವುದೇ ರೀತಿಯಲ್ಲಿ ಇವತ್ತು ಉದಾಹರಣೆಗೆ ನಮ್ಮಲ್ಲಿ 2 ರೂಪಾಯಿಗೆ 1 ಅಡಿಕೆ ಹೋಗ್ತಿದೆ ಅಂತ ಹೇಳಿ ತಿಳ್ಕೊಂಡ್ರೆ 1 ವರ್ಷಕ್ಕೆ ನಾವು ಬೆಳೀತಕ್ಕಂಥ 1 ಅಡಿಕೆಗೆ ಬೆಲೆ 2 ರೂಪಾಯಿ. ಅದೇ ಮಧ್ಯವರ್ತಿ ವ್ಯಾಪಾರ ಮಾಡುವ 1 ದಿನಕ್ಕೆ ಅದರ ಮೇಲೆ 50 ಪೈಸೆ ಲಾಭ ತಗೋತ, ಮತ್ತೊಂದು ವ್ಯಾಪಾರಿ 1 ರೂಪಾಯಿ ತಗೋತ. ಅಂದರೆ ಸರಿ ವರ್ತಕರು ಡಬ್ಬಲ್ ಇವತ್ತು ಮಾರ್ಕೆಟಲ್ಲಿ ತಿಂದ್ಕೊಂಡು ಹೋಗೋದು ನಮ್ಮ ಎಲ್ಲ ಕಡೆಯಲ್ಲಿ ನನ್ನ ಗಮನ. ಇಂಥವೆಲ್ಲ ಮೌಲ್ಯವರ್ಧನೆ ಬೇರೆದವ್ರು ಮಾಡ್ತಾ ಇದಾರೆ, ರೈತರು ಮಾಡ್ತಾ ಇಲ್ಲ. ರೈತರ ಮಟ್ಟದಲ್ಲಿ ಎಷ್ಟೆಲ್ಲ ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಧ್ಯ ಆ ನಿಟ್ಟಿನೊಳಗೆ ಏನಾದರೂ ರೈತರು ವಿಚಾರ ಮಾಡಿದರೆ ಬೇರೆದವ್ರಿಗೆ ಹೋಗುವಂಥ ಲಾಭ ರೈತರಿಗೂ ಕೂಡ ಬರುತ್ತೆ. ಬಟ್ ಇದಕ್ಕೊಂದು ಸ್ವಲ್ಪ ತರಬೇತಿ ಬೇಕು, ಶಕ್ತಿ ಬೇಕು, ಆರ್ಥಿಕ ಪರಿಸ್ಥಿತಿ ಬೇಕು, ತಿಳುವಳಿಕೆ ಬೇಕು, ಎಲ್ಲವೂ ಬೇಕು. ಹಾಗಾಗಿ ರೈತ ಉತ್ಪಾದಕ ಸಂಘ ಅಂತವೇನು ಮಾಡಿಕೊಂಡು ನಾಲ್ಕೈದು ಜನ ಸೇರಿಕೊಂಡು ಅಥವಾ ಇಪ್ಪತ್ತೈದು ರೈತರು ಸೇರಿಕೊಂಡು ಸಹಕಾರ ಸಂಘ ಮಾಡಿಕೊಂಡು ಇಂಥವೆಲ್ಲ ಮಾಡಿದರೆ ಅವು ಕೂಡ ಅನುಕೂಲ ಆಗ್ತವೆ. ಇಷ್ಟೆಲ್ಲ ನಮ್ಮ ಜೊತೆ ವಿಚಾರಗಳನ್ನ ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರಗಳು. ಹೊನ್ನಾವರ ತಾಲೂಕು ಹೊದಿಕೆ ಗ್ರಾಮದ ಗಣೇಶ್ ಗೋವಿಂದ್ ನಾಯ್ಕ್ ಅವರ ಕೃಷಿ ಅನುಭವಗಳನ್ನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಪಕ್ಷಿಯೋ ಸೇ ಖೇತ್ ಬಚಾಲಕ ರಸಾಯನ ಅಂದಾಜು ರಸಾಯನ ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಮಾಟಿ ಹೀ ಕಮಜೋರ್ ಪಡ ಜಾಯಿ ಉಪಜ ಕೈಸೆ ಸೆಹತ್ಮಂದ ಹೋಗಿ. ಅರೆ ಪಹಲೆ ಐಸಾ ನೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ ಲಗಲಾ ಖುದ ಪತಾ ಚಲಕ್ತಿ ಮಾಟಿ ಹೀ ಔರ್ ಲೋ ಪಹಲಿ ವಾಲಿ ಬಾತ್ ಕಾ ಪರಂಪರ ಸಂಗೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಸಾಥ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯಾ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ ಪರಂಪರಾಗತ್ ಖೇತಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೇ, ಗಮನಿಸಿ, ನಾಳೆ ಮಧ್ಯಾಹ್ನ 12 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಧ್ಯಪ್ರದೇಶದ ಶೋಪೂರ್ ಜಿಲ್ಲೆಯ ಕರಾಹಲ್ನಲ್ಲಿ ಆಯೋಜಿಸಲಾಗಿರುವ ಸ್ವಸಹಾಯ ಗುಂಪು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುತ್ತೀರಿ. ಆಕಾಶವಾಣಿ ಕಾರವಾರ, ಜನಪದ ಸಂಗೀತ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ.

ಕೊನೆಯಲ್ಲಿ ಕೇಳಿ ಗೌರಿ ಹಬ್ಬದ ಸಮಯದಲ್ಲಿ 9 ದಿನ ನೃತ್ಯ ಮಾಡಿ ಹಾಡುವ ಹಾಡು. ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಅಕ್ಕವ್ವ ಕೃಷ್ಣ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಮುದಾಯದ ಹಾಡುಗಳನ್ನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ. ಕೇಳುಗರೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಸಿನಿ ಸಿಂಚನ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ದೀಪಕ್ ಕುಮಾರ್ ಶೇಣ್ವಿ. ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಪ್ರಶ್ನೆ ನಮ್ಮದು ಉತ್ತರ ನಿಮ್ಮದು. ಪ್ರಸ್ತುತಿ ಗೀತಾ ಪಾಲೇಕರ್ ಮತ್ತು ಶಾರದಾ ರಾವ್.